ಸರಕುಣಕನ್ಯರಳಾದೆ ಸೋವನ್ನೀರೇ ಸೋಬಾನವನ್ನೀರೇ ಸೋವನ್ನೀರೇ ಸೋಬಾನವನ್ನೀರೇ ಬಾಶಿಂಗ ತಂದನಾಗ ಶಿವಸಮಲವ ಕೊಡರೆ ಏ ಸಂದ ಗಡ್ಡಿ ವಾಲ ಕೊಡರೆ ಸೋವನ್ನೀರೆ ಸೋಬಾನವನ್ನೀರೆ ಸೋವನ್ನೀರೆ ಸೋಬಾನವನ್ನೀರೆ ಸುವಂದ ಗದ್ದಿ ಹೊರ ಕೊಡರೆ ಮನಿಯನ್ನ ಮಾಸೋರಿ ಕೊಡರೆ ಉಲ ಪಿಯ ಸೋವನ್ನೀರೆ ಸೋಬಾನವನ್ನೀರೆ ಸೋವನ್ನೀರೆ ಸೋಬಾನವನ್ನೀರೆ ದಂಡಿ ತಂದಣ್ಣಾಗ ದುಂಡ ಮಂತ್ರ ಕೊಡರೆ ಗಂಡಗಳ ಗದ್ದಿ ವಾಲ ಕೊಡರೆ ಸೋವನ್ನೀರೆ ಸೋಬಾನವನ್ನೀರೆ ಸೋವನ್ನೀರೆ ಸೋಬಾನವನ್ನೀರೆ ಸುವಗದ ಗದ್ದಿ ಹೊಲ ಕೊಡರೆ ನಿಮ್ಮನಿಯನ್ನ ಹಂಡೋರಿ ಕೊಡರೆ ಉಲ ಪಿಯ ಸೋವನ್ನೀರೆ ಸೋಬಾನವನ್ನೀರೆ ಸೋವನ್ನೀರೆ ಸೋಬಾನವನ್ನೀರೆ ಸೋವನ್ನೀರೆ ಸೋಬಾನವನ್ನೀರೆ ಸೋವನ್ನೀರೆ ಸೋಬಾನವನ್ನೀರೆ ಈಗ ಸುಳ್ಳದ ಬಸವ ಚಂದ್ರಯ್ಯ ಮಠಪತಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಬಿತ್ತರಿದೋಡ ಮಾಡೆ ಇಂತ ಬರುವ ನಮಗ ಸಿಗವಂಗಿಲ್ಲ ಬಿತ್ತರಿದೋಡ ಮಾಡೆ ಬ್ರಹ್ಮ ಎಂಬು ಒಡೆಯ ಬಂದ ಜಾಲಿ ತಾಳನ ಬಂಗಾರ ಸಡ್ಡಿ ಬೆಳಿ ಹಗ್ಗ ಮುಂದ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೋಡ ಮಾಡೆ ಬರುವ ನಮಗ ಸಿಗವಂಗಿಲ್ಲ ಬೀತರಿದೌಡ ಮಾಡೆ ಕಲ್ಲವಾರ ಮಲ್ಲವಾರ ಇಬ್ಬರ ಕೂಡ ಕಚ್ಚಿ ಹಾಕಿ ಉಳಿಯ ಕಟ್ಟರ ಕಡೆ ಹಾಕುದಕ್ಕ ಇಂತ ಬರುವ ನಮಗ ಸಿಗುವಂಗಿಲ್ಲ ಬೀತರಿದೌಡ ಮಾಡೆ ಇಂತ ಬರುವ ನಮಗ ಸಿಗವಂಗಿಲ್ಲ ಬೀತರಿದೌಡ ಮಾಡೆ ಬೀತಿ ಬೀತಿ ನೀವು ಬಾಳದನ ಕಾಂಡಿರ ಮುದಿನಂತ ಫಲಗಳು ನೀವ ಮುಂದ ಕಾಣರೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬೀತರಿದೌಡ ಮಾಡೆ ಇಂತ ಬರುವ ನಮಗ ಸಿಗವಂಗಿಲ್ಲ ಬೀತರಿದೌಡ ಮಾಡೆ ಬಿತ್ತಿ ಬೆಳ ಸಾಲ ಮಾಡಿ ಹೊಟ್ಟಿ ಬಾಳ ಸದವ ಬನ್ನಿ ಮರದ ನೆರಳಿಗೆ ಕುಂತ ಊಟ ಮಾಡರೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬೀತರಿದೌಡ ಮಾಡೆ ಬರುವ ನಮಗ ಸಿಗವಂಗಿಲ್ಲ ಬೀತರಿದೌಡ ಮಾಡೆ ಸೋಮಾಮಿ ಮಣ್ಣು ಎರಡ ಎತ್ತ ಹೂಡೆ ಎಳೆಯ ಹೊಡೆದ ಬಂದರ ನಾಕ ಮಂದಿ ಕೂಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬೀತರಿದೌಡ ಮಾಡೆ ಇಂತ ಬರುವ ನಮಗ ಸಿಗವಂಗಿಲ್ಲ ಬೀತರಿದೌಡ ಮಾಡೆ ಗಂಗೋ ಗೌರವ ಲಿಂಗೋ ನೀಲವ ಜತ್ತಿಲಿ ಹೋಗೆ ಕಳೆ ತಗದ ಬಂದಾರವರು ಆತರ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬೀತರಿದೌಡ ಮಾಡೆ ಬರುವ ನಮಗ ಸಿಗವಂಗಿಲ್ಲ ಬೀತರಿದೌಡ ಮಾಡೆ ಗುಂಡೆ ಗುಳೆ ಅಣ್ಣು ಎರಡ ಎತ್ತ ಹೂಡೆ ಜೋಳ ಕೊಯ್ಯ ಕೊಂಡರವರು ಪೂಜೆ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬೀತರಿದೌಡ ಮಾಡೆ ಬರುವ ನಮಗ ಸಿಗವಂಗಿಲ್ಲ ಬೀತರಿದೌಡ ಮಾಡೆ ನೀ ಕೋದ ರೋಲ್ ಹೊಡೆದ ರಾಶಿ ಮಾಡೆ ಕಾಯ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಇಂದ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಮಾದೇವ ಮಾದೇವಣ್ಣು ಎಡ ಎತ್ತ ಓಡ ರಾಶಿ ಹೇರಿ ಮಂಡೆ ತಂದಾರತಿ ಮಾಡರೆ ಇಂದ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಬರುವ ನಮಗ ಸಿಗುವಂಗಿಲ್ಲ ಬೀತರಿದೌಡ ಮಾಡೆ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಸುಳ್ಳದೋರವರ ಬಂದಂತದಲ ನುಡಿಯ ಹಾಡಿ ಹೇಳೇವ್ರಿ ಇಂತ ಬರುವ ನಮಗ ಸಿಗುವಂಗಿಲ್ಲ ಬೀತರಿದೌಡ ಮಾಡೆ ಬರುವ ನಮಗ ಸಿಗುವಂಗಿಲ್ಲ ಬೀತರಿದೌಡ ಮಾಡೆ ಬಂದಂತ